ಇನ್ನೊಂದು ಟ್ರ್ಯಾಕ್ಟರ್ ಸ್ಮಾಲ್ ಟ್ರ್ಯಾಕ್ಟರ್ನು ಬಂದಾವ ಈಗ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸ್ಮಾಲ್ ರೈತರು ಇರ್ತಾರೆ, ಸ್ಮಾಲ್ ರೈತರು ಈಗ ಒಂದು ಸಣ್ಣ ಟ್ರ್ಯಾಕ್ಟರ್ ತಗೊಂಡ್ರು ಕೂಡ ಅದಕ್ಕೆ ಫ್ಯೂಯಲ್ ಹಾಕಬೇಕು, ಫ್ಯೂಯಲ್ ಹಾಕಬೇಕು, ಹೊಲದಾಗ ಎಲ್ಲ ಆಕ್ಟಿವಿಟಿ ಕೆಲಸ ಮಾಡ್ತಾರೆ. ಆಮೇಲೆ ಏನು ಕೆಲಸ ಇಲ್ಲದೆ ಇರುವಾಗ ಅವಾಗ ಟ್ರ್ಯಾಕ್ಟರ್ ಏನು ಉಪಯೋಗ ಇಲ್ಲ. ಅವಾಗ ನಮ್ದು ಇದು ಸೋಲಾರ್ ಪವರ್ ಮಲ್ಟಿಟಾಸ್ಕ್ ಡಿವೈಸ್ ಏನ್ ಕೆಲಸ ಮಾಡ್ತಂದ್ರೆ, ಹೊಲದಲ್ಲೆಲ್ಲ ಕೆಲಸ ಇಲ್ಲಾರ್ದಾಗ ಕಾಲೇ ನಿಂದ್ರಿಸಿದ್ರು ಕೂಡ ಅದು ಎನರ್ಜಿ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ಕೋತೇವೆ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರೆ. ಅದನ್ನ ನಾವು ಮನೆಗೆ ಲೈಟಿಂಗ್ ಪರ್ಪಸ್ ಮನೆಗೆ ಎದಕ್ ಬೇಕಾದ್ರೆ ಬಳಸ್ಕೋಬಹುದು, ಅದಕ್ಕೂ ಯೂಸ್ ಆಗ್ತದೆ. ಅಂದ್ರೆ ಇದು ಕಾಲೇ ಇದ್ರೂ ಕೆಲಸ ಮಾಡ್ತೈತಿ. ಆಮೇಲೆ ಉಳಿದ ಟೈಮ್ದಾಗ ಇದಕ್ಕೆ ಯಾವ್ಯಾವ ಡಿವೈಸ್ ಕನೆಕ್ಟ್ ಮಾಡ್ಕೋಬಹುದು, ನೀವು ಬಿತ್ತೂದ್ ಕನೆಕ್ಟ್ ಮಾಡ್ಕೋಬಹುದು, ಹರಗೂದ್ ಕನೆಕ್ಟ್ ಮಾಡ್ಕೋಬಹುದು, ಟ್ರಾಲಿ ಕನೆಕ್ಟ್ ಮಾಡ್ಕೋಬಹುದು, ಸ್ಪ್ರೇ ಕನೆಕ್ಟ್ ಮಾಡ್ಕೋಬಹುದು. ಆಮೇಲೆ ಈಗ ಒಂದು ಎರಡು ಎತ್ತು, ಎರಡು ಎತ್ತು ಏನ್ ಕೆಲಸ ಮಾಡ್ತಾವ, ಆ ಎರಡು ಎತ್ತಿಂದ ಕೆಲಸ ಮಾಡ್ತೈತಿ. ಇದಕ್ಕೆ RKVY ರಫ್ತಾರ್ ಸ್ಕೀಮ್ ದಿಂದ ಫ್ರೀ ಸೀಡ್ ಸ್ಟೇಜ್ ಗ್ರಾಂಟ್ ಕೂಡ ಕೊಟ್ಟಿದ್ದಾರೆ. ಆ ಗ್ರಾಂಟ್ ದಿಂದಾನೇ ನಾವು ಇದನ್ನು ಡೆವಲಪ್ ಮಾಡಿದ್ವಿ. ಈಗ ಇದರಲ್ಲೇ ಇನ್ನೂ ಹಲವಾರು ಇಂಪ್ಲಿಮೆಂಟ್ಸ್ ಗಳು, ಒಟ್ಟು ಟೋಟಲ್ ಮುಂದೆ ಮಾಡ ಇನ್ನೂ ಒಂದು 6 ಇಂಪ್ಲಿಮೆಂಟ್ಸ್ ಮಾಡಬೇಕಾಗಿದೆ. ಅಂದ್ರೆ ಈಗ ಸೋಯಿಂಗ್ ಬಿತ್ತೂದ್ ಮಾಡಬೇಕಾಗಿದೆ. ಬಿತ್ತೂದ್ ಅಂದ್ರೆ ಪ್ರಿಸಿಷನ್ ಸರ್, ನಾವು ಡಿಸ್ಟೆನ್ಸ್ ಇಲ್ಲೇ ಸೆಟ್ ಮಾಡಿಬಿಡುದು, ಎಷ್ಟು ಡಿಸ್ಟೆನ್ಸ್ ಕಾಯ್ ಬಿಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಬಿಡಬೇಕು, ಎಷ್ಟು ಡೆಪ್ತ್ ಬಿಡಬೇಕು. ಅಂದ್ರೆ ಎಲ್ಲ ಸೆನ್ಸರ್ ಆಧಾರಿತ ಮೇಲೆ ಕೆಲಸ ಮಾಡ್ತೈತೆ. ಇನ್ ಫ್ಯೂಚರ್ ಇರುವುದೇ ಸೆನ್ಸರ್ ಟೆಕ್ನಾಲಜಿ, ಯಾಕಂದ್ರೆ ಟೆಕ್ನಾಲಜಿ ಇಷ್ಟು ಫಾಸ್ಟ್ ಅದಲ್ರಿ. ಈಗ ಏನಾಗ್ತದೆ, ನಾವು ಬರೇ ಮಾತು ಎತ್ತಿದ್ರೆ ಬೇರೆ ಕಂಟ್ರಿ ಇಸ್ರೇಲ್ ಅಂತೀವಿ, ಜಪಾನ್ ಅಂತೀವಿ, ಇದು ಅಂತೀವಿ. ಬಟ್ ಹಂಗ ವೈಜ್ಞಾನಿಕ ನೋಡಿದ್ರೆ ನಮ್ ಇಂಡಿಯಾ ಯಾವತ್ತೂ ಮುಂದೈತಿ. ನಮ್ ಇಂಡಿಯಾದ ಸಾಕಷ್ಟು ತಂತ್ರಜ್ಞಾನ ಐತೆ. ಬಟ್ ಅದೇನೋ ಅಂತಾರಲ್ಲ, ಹಿತ್ತಲ್ ಗಿಡ ಮದ್ದಲ್ಲ. ನಮ್ಮಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಬೇರೆ ಟೆಕ್ನಾಲಜಿಗೆ ನಾವು ಮಾರಿ ಹೋಗ್ತೀವಿ. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಬೇಕಾದಂತ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ಕೋಬಹುದು. ಆಮೇಲೆ ನಮ್ಮಲ್ಲಿ ಸಾಕಷ್ಟು ರಿಸೋರ್ಸ್ ಐತೆ. ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಬೇರೆ ಕಂಟ್ರಿಯವರಲ್ಲಿಲ್ಲ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಾಯಿಲ್ ಸ್ಟ್ಯಾಂಡರ್ಡ್ ಇದೆ, ಪ್ರತಿ 200 ಕಿಲೋಮೀಟರ್ಗೆ ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಸಾಕಷ್ಟು ಬೆಳಿಬಹುದು ನಾವು. ಬಟ್ ನಮಗೆ ಬರೇ ಸಿಂಪಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಐತಿ. ಅದನ್ನ ನಾವು ನಮ್ಮ ಸಂಸ್ಥೆ ಮುಖಾಂತರ ರೈತರಿಗೆ ಮಾಡಿಕೊಡ್ತಾ ಇದ್ದೀವಿ. ಈಗ ನೋಡ್ರಿ, ತಾವು ಹೇಳಿದ್ರಲ್ಲ ಈಗ ಸೋಲಾರ್ ಪವರ್ಡ್ ಮಲ್ಟಿಟಾಸ್ಕಿಂಗ್ ಡಿವೈಸ್ ಏನಾರಲ್ಲ, ಇದಕ್ಕೆ ಎಷ್ಟು ಖರ್ಚಾಯ್ತು ನೀವು ತಯಾರು ಮಾಡಬೇಕಾದ್ರೆ? ನಮಗೆ ಸದ್ಯ ಫ್ರೀ ಸೀಸೇಜ್ ಫಂಡ್ ಅಲ್ಲಿ 5 ಲ್ಯಾಕ್ಸ್ ಗ್ರಾಂಟ್ ಕೊಟ್ಟಿದ್ರು. ಆ ಗ್ರಾಂಟ್ ಅಲ್ಲೇ ನಾವು ಅದನ್ನ ತಗೊಂಡಿದ್ದೀವಿ. ಇದನ್ನ ಟೋಟಲ್ ಒಂದ್ ಮಷಿನ್ ಕಾಸ್ಟ್ ನಮಗೆ ರೆಡಿ ಮಾಡ್ಲಿಕ್ಕೆ ಇಲ್ಲಿ ತನಕ ಒಂದು 1,80,000 ರುಪೀಸ್ ಬರ್ತೈತಿ ಆಲ್ ಇಂಪ್ಲಿಮೆಂಟ್ಸ್ ಅದೆಲ್ಲ. ಬಟ್ ಇದು ನಾವು ಒಂದೇ ಮಾಡಿದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತೈತಿ ಫಸ್ಟ್ ಇಂಪ್ಲಿಮೆಂಟ್, ಯಾಕಂದ್ರೆ R&D ಎಲ್ಲ ಇರ್ತಾವು. ನಮ್ದು ಮೇನ್ ಪ್ಲಾನ್ ಇರ್ತಾರೆ ಅಪ್ ಟು 1.5 ಲ್ಯಾಕ್ ದಾಗ ಎಲ್ಲ ಇಂಪ್ಲಿಮೆಂಟ್ ಸಮೇತ ಸೇರಿ ರೈತರಿಗೆ ಶೂ ಆಗಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಐತಿ. ಇದಲ್ಲದೆ ಮತ್ತೆ ಬೇರೆ ಬೇರೆ ಮಷಿನ್ ಗಳನ್ನು ಕೂಡ ತಾವು ಮಾಡಿರಿ. ಹಾ ಸರ್, ಇನ್ನೊಂದು ಸಿಕ್ವೆನ್ಸರ್ ಟೈಮರ್ ಅಂತ ಹೇಳಿ ಮಾಡಿದೆ. ಅದು ಯಾವ ತರ ಕೆಲಸ ಮಾಡ್ತೀವಿ, ಈಗ ರೈತರು ಈಗ ಹೊಲದಲ್ಲಿ ಈಗ ಒಂದು ಬೆಳೆಗೆ ನೀರು ಹಾಯಿಸಬೇಕಾಗಿರ್ತೈತಿ, ನಿಗದಿತ ಪ್ರಮಾಣದಲ್ಲಿ ನೀರು ಹಾಯಿಸಬೇಕು. ಈಗ ನಾನು 1 ತಾಸು ನೀರು ಹಾಯಿಸಬೇಕು, ಅವಾಗ ಅವ್ರು ಏನ್ ಮಾಡ್ತಾರೆ, ಈಗ ಆಟೋ ಸ್ಟಾರ್ಟರ್ ಬಂದವ್, ಎಲ್ಲರೂ ಆಟೋ ಸ್ಟಾರ್ಟರ್ ಹಾಕ್ತಾರೆ. ಬಟ್ ಆ ಆಟೋ ಸ್ಟಾರ್ಟರ್ ಏನ್ ಕೆಲಸ ಮಾಡ್ತೈತಿ, ಕರೆಂಟ್ ಬಂದಾಗ ಆನ್ ಮಾಡ್ತೈತಿ, ಕರೆಂಟ್ ಹೋದಾಗ ಆಫ್ ಮಾಡ್ತೈತಿ ಅಷ್ಟೇ. ಆಗ ರೈತರಿಗೆ ಬೇಕಾಯ್ತು, ನಾನು 1 ತಾಸು ನೀರು ಬೇಕಾದ್ರೆ 1 ತಾಸು ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕು ಅದು ಮೋಟರ್. ಅವಾಗ ಏನಾಗ್ತೈತಿ, ಇದು ಸಿಕ್ವೆನ್ಸಿಯಲ್ ಟೈಮರ್ ಹಾಕಿದಾಗ 1 ತಾಸು ಅಂದಾಗ 1 ತಾಸು ನೀರು ಬಿಡ್ತೈತಿ, ಮ್ಯಾಲ 1 ಮಿನಿಟ್ ಹೆಚ್ಚಿಗೆ ಬಿಡಲ್ಲ, 1 ಮಿನಿಟ್ ಕಡಿಮೆ ಬಿಡಲ್ಲ. ಆಮೇಲೆ ಇದ್ರದ್ದು ಇನ್ನೊಂದು ಏನ್ ವಿಶೇಷತೆ ಅಂತಂದ್ರೆ, ಈಗ ಕರೆಂಟ್ ಬಂತು, ಸಿಕ್ವೆನ್ಸಿಯಲ್ ಟೈಮರ್ ಮೇಲೆ ಆನ್ ಆಯ್ತು ಮೋಟರ್, ಒಂದ್ 15 ನಿಮಿಷ ರನ್ ಆಯ್ತು, ಆಮೇಲೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿ ಮುಂದೆ 1/2 ತಾಸು ಬಿಟ್ಟು ಕರೆಂಟ್ ಬರ್ತೈತಿ. ಅವಾಗ ಏನ್ ಮಾಡ್ತೈತಿ, 15 ನಿಮಿಷ ರನ್ ಆಗಿರ್ತದಲ್ಲ, ಉಳಿದಿರೋ 45 ಮಿನಿಟ್ಸ್ ರನ್ ಮಾಡಿ ಆಫ್ ಮಾಡಿಬಿಡ್ತೈತಿ. ಇದ್ರದ್ದು ವಿಶೇಷತೆ ಆಯ್ತದ ಅಂದ್ರ, ನಿಖರವಾಗಿ ನೀರು ಉಣಸ್ಲಾಕ್ ಇದು ಬಹಳ ಅನುಕೂಲ ಆಗ್ತೈತಿ. ಈಗ ನಾವು 1 ತಾಸು ಬಿಡ್ಬೇಕಂದ್ರೆ ಅಷ್ಟೇ ಅದು ಬಿಡ್ತದೆ, ಅಷ್ಟೇ ಬಿಡ್ತದೆ, ಎಷ್ಟು ಸರ್ತಾರೆ ಕರೆಂಟ್ ಹೋಗಿ. ಈ ಟಾಸ್ಕ್ ರಿಪೀಟ್ ಆಗ್ಬೇಕಾದ್ರೆ ಆಫ್ಟರ್ 24 ಅವರ್ಸ್, 24 ಗಂಟೆ ಆದ್ಮೇಲೆ ಈ ಟಾಸ್ಕ್ ರಿಪೀಟ್ ಆಗ್ತೈತಿ. ಇದು ಆಮೇಲೆ ನಾವು ಹೆಚ್ಚ ಕಡಿಮೆ ಮಾಡ್ಕೋಬಹುದು, ಟೈಮ್ ಸೆಟ್ಟಿಂಗ್ ಹೆಚ್ಚಿಗಿಡಬಹುದು, ಕಡಿಮೆ ಇಡಬಹುದು, ಆತರ ಎಲ್ಲ ಸೆಟ್ ಮಾಡಿಬಿಟ್ರೆ ಅಂದ್ರೆ ಸ್ವಯಂಚಾಲಿತ ಅದ್ರ ಪಡೆ ಅದು ಕೆಲಸ ಮಾಡ್ತೈತಿ. ನಾವು ಮೈಂಡ್ನಾಗ ಏನ್ ಯಾವ ಬೆಳೆ ಎಷ್ಟು ಬಿಡಬೇಕು ಅನ್ಕೊಂಡಿರ್ತೀವಿ, ಎಷ್ಟು ರಿಕ್ವೈರ್ಮೆಂಟ್ ಅನ್ಕೊಂಡಿರ್ತೀವಲ್ಲ, ಅದ್ರ ಇದ್ರಲ್ಲಿ ನಾವು ಸೆಟ್ ಮಾಡಿಬಿಟ್ರೆ ಆತರ ಕೆಲಸ ಮಾಡ್ತೈತಿ. ಅದು ಕೆಲಸ ಮಾಡುವಾಗ ಸಹಿತ ನಾವು ಹೆಚ್ಚು ಕಡಿಮೆ ಮಾಡಬಹುದು, ಟೈಮ್ ಮಾಡಬಹುದು. ಬಹಳ ಅನುಕೂಲ ಆದಂತಹ ಒಂದು ಮಷಿನ್ ಇದು ನಮ್ಮ ರೈತರಿಗೆ. ಯಾಕಂತಂದ್ರೆ 10 ಸಲ ಕರೆಂಟ್ ಹೋಗುವಂತಹ ಒಂದು ಸಂದರ್ಭ ಇದ್ದಾಗ ಮತ್ತೆ ಇದು 1 ಸಲ ಹಚ್ಚಿ ಬಿಟ್ರೆ ನಿಶ್ಚಿಂತ ಆಗಿಬಿಡ್ತದೆ. ಆಮೇಲೆ ಇದರಲ್ಲಿ ಇನ್ನೊಂದ್ ಏನ್ ವಿಶೇಷತೆ ಅಂತಂದ್ರೆ, ಕರೆಂಟ್ ಹೆಚ್ಚ ಕಡಿಮೆ ಇರ್ತೈತಿ. ಆಮೇಲೆ ಜ್ಯೂಸ್ ಕರೆಂಟ್ ಅಂತ ಕೊಡ್ತಾರ, ಅಂದ್ರೆ ಒಂದ ಲೈನ್ದಾಗ ಡಿವೈಡ್ ಮಾಡಿ 2 ಲೈನ್ ಬರ್ತಾವ. ಲೈನ್ ಎರರ್ ಇತ್ತಂದ್ರೆ ಅದು ಮೋಟರ್ ಆನ್ ಮಾಡಕ್ ಬಿಡಲ್ಲ, ಎರರ್ ತೋರಿಸ್ತೈತಿ, ಅಂದ್ರೆ ಮೋಟರ್ಗೆ ಪ್ರೊಟೆಕ್ಷನ್ ಮಾಡ್ತೈತಿ. ಆಮೇಲೆ ಇದ್ರ ನಂತರ ಬೋರ್ವೆಲ್ ಸ್ಕ್ಯಾನರ್ ಅಂತ ಒಂದು ಡಿವೈಸ್ ಮಾಡಿದೆ. ಇದು 2015 ರಲ್ಲಿ ರಾಷ್ಟ್ರಪತಿಯವರ ಕಡೆಯಿಂದನೂ ಅವಾರ್ಡ್ ಸಿಗ್ತದೆ. ಓಹೋ, ರೈತರು ಒಂದು ಹೊಸದಾಗೇನು ಕೊಳವೆ ಬಾವಿಯನ್ನು ಕೊರಿತಾರಲ್ರಿ, ರೈತರು ಏನ್ ಮಾಡ್ಬಿಡ್ತಾರ, ಬೋರ್ ಕೊರ್ಸಿದಾಗ 2 ಇಂಚ್ 3 ಇಂಚ್ ನೀರ್ ಬಂದತ್ ಹೇಳಿ ಹೋಗಿರ್ತಾರ ಅವರು. ಅದನ್ನೇ ನಂಬ್ಕೊಂಡು ಅವ್ರು ಏನ್ ಮಾಡ್ತಾರ, ಹೈಯರ್ ಕೆಪಾಸಿಟಿ ತಂದು ಮೋಟರ್ ಬಿಡ್ತಾರ. ಮೋಟರ್ ಬಿಟ್ಟಿಂದ ಮುಂದೆ ಒಂದು 15 ದಿವಸ ತಿಂಗಳ ನಡೆದು ಬಂದಾಗ್ಬಿಡ್ತೈತಿ. ಹಿಂಗ್ ಬಂದಾದಾಗ ತುಂಬಾ ಲಾಸ್ ನಷ್ಟ ಅನುಭವಿಸ್ತಾರ ರೈತರು. ಇದನ್ನ ನಾವು ಗಮನದಾಗ ಇಟ್ಕೊಂಡು, ಇದು ನಮಗಾದಂತ ಅನುಭವನೇ ಫಸ್ಟ್ ನಮ್ಮ ಜಮೀನಲ್ಲಿ, ಅವಾಗ ನಾವು ಏನಾರ ಒಂದು ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಸಾಕಷ್ಟು ಸೆನ್ಸರ್ ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದೇವಿ. ಭೂಮಿ ಒಳಗಡೆ 2 ತರ ಸೋರ್ಸ್ ಇರ್ತೈತಿ, ಸ್ಟಾಕ್ ವಾಟರ್ ಆಮೇಲೆ ರೆಗ್ಯುಲರ್ ಸೋರ್ಸ್ ವಾಟರ್. ಆ ಸ್ಟಾಕ್ ವಾಟರ್ ಒಂದೊಂದು ಬೋರ್ವೆಲ್ ಒಂದು ವರ್ಷ ಆದ್ಮೇಲೂ ಖಾಲಿ ಆಗ್ತಿರ್ತಾವ. ಅಂತದ್ ಏನಾಗ್ತೈತಿ, ನಮ್ಮ ಸ್ಕ್ಯಾನರ್ ಆಸ್ ಪರ್ ಅಕ್ವೆಫರ್ ಪ್ರೆಷರ್ ಮೆಜರ್ಮೆಂಟ್ ಮಾಡಿ ಅಲ್ಲಿ ಎಷ್ಟು ವಾಟರ್ ಸೋರ್ಸ್ ಇದೆ, ಅದು ರೆಗ್ಯುಲರ್ ಮೂಮೆಂಟ್ಸ್ ಐತು ಅಥವಾ ಸ್ಟಾಕ್ ಐತು ಅನ್ನೋದ್ರ ಮಾಹಿತಿ ಕೊಡ್ತೈತಿ. ಆ ಮಾಹಿತಿ ಆಧಾರದ ಮೇಲೆ ನಾವು ಎಷ್ಟು HP ಮೋಟರ್ ಬಿಡಬೇಕು, ಎಷ್ಟು ಡೆತ್ ಬಿಡಬೇಕು, ಇದು ಸ್ಟಾಕ್ ವಾಟರ್ ಐತೋ, ಇದು ವಾಟರ್ ಸೋರ್ಸ್ ಯಾವಾಗ ಮುಗಿಬಹುದು, ಆ ರಿಸಲ್ಟ್ ಮೇಲೆ ನಾವು ರಿಪೋರ್ಟ್ ದೇವೆ. ಇದರಲ್ಲಿ ನಾವು ಹೊಸದೇನು ತಿಳ್ಕೊಂಡಿದ್ರೆ, ಈ ಸ್ಕ್ಯಾನರ್ ಮುಖಾಂತರ ತಿಳ್ಕೊಂಡಿದ್ರೆ, ಈ ನಮ್ಮ ವರ್ಷದಲ್ಲಿ ಒಂದು ಹಲವಾರು ಋತುಗಳು ಬದಲಾವಣೆ ಆಗ್ತಿರ್ತಾವ. ಆ ಋತುಗಳು ಬದಲಾವಣೆ ಆದಂಗಾದಂಗ ಭೂಮಿಯಲ್ಲಿ ಹರಿತಿರ್ತಕ್ಕಂಥ ನೀರಿನ ಡೈರೆಕ್ಷನ್ ಕೂಡ ಬದಲಾವಣೆ ಆಗ್ತೈತಿ. ಈಗ ಬೇಸಿಗೆ ಟೈಮಲ್ಲಿ ಒಂದು ಡೈರೆಕ್ಷನ್ ದಾಗ ಹರಿದ್ರೆ ಮಳೆಗಾಲ ಟೈಮ್ದಾಗ ಒಂದು ಡೈರೆಕ್ಷನ್ ಹರಿತಾವ. ಫಾರ್ ಎಕ್ಸಾಂಪಲ್ ನೀವು ಕೇಳಿರಬಹುದು, ಈಗ ನದಿ ಯಾವ ದಿಕ್ಕಿಗೆ ಹರಿತಾವು, ಭೂಮಿ ಒಳಗಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ನೀರು ಹರಿತಿರ್ತೈತಿ. ಅಂದ್ರೆ ನೆಲದೊಳಗೆ ವಿರುದ್ಧ ದಿಕ್ಕಿನೊಳಗೆ ಹರಿತಾ ಇರ್ತದ ನೀರು? ಹೌದ್ರಿ, ವಿರುದ್ಧ ದಿಕ್ಕಿನಾಗ ಹರಿತಿರ್ತೈತಿ. ಆಮೇಲೆ ಆ ಋತುಮಾನಗಳ ಬದಲಾವಣೆ ಆದಾಗ ಅದ್ರ ದಿಕ್ಕು ಕೂಡ ಬದಲಾಯಿಸ್ತೈತಿ. ಮಳೆಗಾಲದಾಗ ಹರಿತಕ್ಕಂತ ರೂಟ್ಸ್ ಏನ್ ಇರ್ತಾವಲ್ರಿ, ಅವೇ ರೂಟ್ಸ್ ಬೇರೆ ಇರ್ತಾವ, ಬೇಸಿಗೆಯಲ್ಲಿ ಹರಿತಕ್ಕಂತ ರೂಟ್ಸ್ ಬೇರೆ ಇರ್ತಾವ. ಈಗ ಈ ಸ್ಕ್ಯಾನರ್ ದಿಂದ ಹೆಂಗ ಅನುಕೂಲ ಆಗ್ತದಂತೀರಿ ಅವ್ರಿಗೆ? ಈಗ ನೋಡ್ರಿ, ಈಗ ಹೊಸದಾಗಿ ಒಂದು ಬೋರ್ ಕೊರ್ಸಿದ್ರು, ಮೋಟರ್ ಬಿಡೋಕಿನ ಮುಂಚೆ ನಾವು ಸ್ಕ್ಯಾನ್ ಮಾಡ್ತೀವಿ. ಫಸ್ಟ್ ಇದು ಸ್ಟಾಕ್ ವಾಟರ್ ಐತೋ ಅಥವಾ ರೆಗ್ಯುಲರ್ ಸೋರ್ಸ್ ಐತೋ ಅಂತ ಐಡೆಂಟಿಫೈ ಮಾಡ್ತೀವಿ. ಸ್ಟಾಕ್ ವಾಟರ್ ಇತ್ತಂದ್ರೆ ಇದು ಎಷ್ಟು ದಿವಸ ನಡೀಬಹುದು, ಬಟ್ ಅಲ್ಲಿ ಮೋಟರ್ ಬಿಟ್ಟು ತೆಗೆದಾಗ ಆ ಸ್ಟಾಕ್ ವಾಟರ್ ಖಾಲಿ ಆಗುತ್ತಾನ ಸ್ಪೀಡ್ ಅಲ್ಲಿ ಹೋಗಿತೈತೆ. ಸ್ಟಾಕ್ ವಾಟರ್ ಖಾಲಿ ಆಗಿಂದ ಡ್ರಾಪ್ ವಾಟರ್ ಸೋರ್ಸ್ ಇರ್ತಿತ್ತಲ್ಲ, ಆ ಬರೋ ಸೋರ್ಸ್ಗೂ ಆಮೇಲೆ ಈ ಮೋಟರ್ ಕೆಪಾಸಿಟಿಗೂ ಮ್ಯಾಚ್ ಆಗಲ್ಲ. ಅದು ನೀರು ಕಡಿಮೆ ಆದ್ಮೇಲೆ ಇನ್ನೊಂದ್ಸರ್ತಿ ನಾವು ಸ್ಕ್ಯಾನ್ ಮಾಡಿ ಆ ಬರೋ ಡ್ರಾಪ್ ವಾಟರ್ ಸೋರ್ಸ್ ಪರ್ಸೆಂಟೇಜ್ ಎಷ್ಟೈತಿ, ಅದಕ್ಕೆ ಅನುಗುಣವಾದಂಗೆ ಎಷ್ಟು HP ಮೋಟರ್ ಬಿಡಬೇಕು ಅನ್ನೋದು ಹೇಳ್ತೀವಿ ಅಂತ ಹೇಳಿ ಹಿಂಗ್ ಸಜೆಷನ್ ಕೊಟ್ಟಾಗ, ಇಷ್ಟೆಲ್ಲ ಲಾಸ್ ಆಗೋದಕ್ಕಿಂತ ಮುಂಚೆನೆ ಈ ತರ ಮಾಹಿತಿ ಕೊಟ್ರೆ ಆ ಲಾಸ್ ಬರ್ಡನ್ ಕೂಡ ಕಡಿಮೆ ಮಾಡಬಹುದು ರೈತರಿಗೆ. ಅಂದ್ರೆ ಮೂಲ ಎಲ್ಲದ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತದೆ ಈ ಸ್ಕ್ಯಾನರ್ ದಿಂದ. ಏನೇನ್ ಇರ್ತದೆ ಈ ಸ್ಕ್ಯಾನರ್ ದೊಳಗೆ? ಈ ಸ್ಕ್ಯಾನರ್ ದೊಳಗೆ ನೋಡ್ರಿ, ವಾಟರ್ ದು ಪ್ರೆಷರ್ ಚೆಕ್ ಮಾಡ್ತೀವಿ, ಆಮೇಲೆ ವಾಟರ್ ಫ್ಲೋ ಆಫ್ ಡೈರೆಕ್ಷನ್ ಚೆಕ್ ಮಾಡ್ತೀವಿ, ವಾಟರ್ ದು ಟೆಂಪರೇಚರ್ ಚೆಕ್ ಮಾಡ್ತೀವಿ, ಬೋರ್ವೆಲ್ ಡೆಪ್ತ್ ಚೆಕ್ ಮಾಡ್ತೀವಿ, ಆಮೇಲೆ ನಂಬರ್ ಆಫ್ ಸೋರ್ಸಸ್ ಕೌಂಟ್ ಮಾಡ್ತೀವಿ, ಆಮೇಲೆ ಯಾವ್ಯಾವ ಡೈರೆಕ್ಷನ್ ದಿಕ್ಕನಾಗ ನೀರ್ ಬರತೈತಿ, ನಾರ್ತ್ ಇಂದ ಬರತ್ತದೋ ಸೌತ್ ಸೈಡ್ ಇಂದ ಬರತ್ತದೋ, ಇದನ್ನ ಐಡೆಂಟಿಫೈ ಮಾಡ್ತೀವಿ. ಯಾಕಂದ್ರೆ ಇದು ದಿಕ್ ಬಹಳ ಇಂಪಾರ್ಟೆಂಟ್. ಹೌದಲ್ಲ, ಯಾಕೆ ನಾವು ದಿಕ್ ಇಂಪಾರ್ಟೆಂಟ್ ಅಂತಂದಾಗ, ಈಗ ನಾವು ಮಳೆಗಾಲದಾಗ ರೇನ್ ವಾಟರ್ ಹಾರ್ವೆಸ್ಟ್ ಮಾಡ್ತೀವಿ, ಪಿಟ್ ತೆಗಿಸ್ತೀವಿ, ಎಲ್ಲಿ ನಾವು ನೀರ್ ತರಬಿದ್ರೆ ನಮ್ ಬೋರ್ವೆಲ್ ರೀಚಾರ್ಜ್ ಆಗ್ತದ ಅನ್ನೋದು ಇದ್ರ ಮುಖಾಂತರ ಮಾಹಿತಿ ಸಿಗ್ತೈತಿ. ಇಲ್ಲಿವರೆಗೆ ನಾವು ಒಂದು 300-400 ಬೋರ್ವೆಲ್ ಸ್ಕ್ಯಾನ್ ಮಾಡಿದೀವಿ. ಈಗ ತಾವು ಇದಲ್ಲದೆ ಈ ಸೋಲಾರ್ ಲೈಟ್ ಟ್ರ್ಯಾಪ್ ಏನು ಅಂತೀವಿ ಅದನ್ನು ಕೂಡ ಮಾಡಿರಿ, ಅದರ ಜೊತೆಗೆ ಕಡಲೆ ತೊಗರಿ ಒಳಗ ಕುಡಿಚಿಟ್ಟುವಂತ ಒಂದು ಉಪಕರಣ ಕೂಡ ಮಾಡಿರಿ, ಆಮೇಲೆ ಮೀನಿಗೆ ಒಂದು ಆಹಾರ ಕೊಡುವಂತಹ ಒಂದು ಸಾಧನ ಅದನ್ನು ಕೂಡ ಮಾಡಿರಿ, ನೀರಾವರಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮಾಡಿರಿ. ಈಗ ಸೋಲಾರ್ ಟ್ರ್ಯಾಪ್ ಅಂತ ತಕ್ಷಣ ನಾನು ಫಸ್ಟ್ ಏನ್ ಮಾಡುದು, ಬರ್ಡ್ ರಿಪ್ಲೇರ್ ಅಂತ ಒಂದು ಡಿವೈಸ್ ಮಾಡಿದ್ದೀವಿ. ಬರ್ಡ್ ರಿಪ್ಲೇರ್ ಏನ್ ಕೆಲಸ ಮಾಡ್ತಂದ್ರೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ ಬರ್ಡ್ಸ್ ಬರ್ತಾವಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ, ಅದನ್ನ ಕಂಟ್ರೋಲ್ ಮಾಡ್ಲಕ್ಕ ಅದು ಬರ್ಡ್ಸ್ ಪ್ಲಾಂಟ್ ಡೆವಲಪ್ ಮಾಡಿದೀವಿ. ಅದಕ್ಕೆ ನಬಾರ್ಡ್ ಸಹಾಯ ಕೂಡ ಸಿಕ್ಕಿತ್ತು ನಮಗೆ. ಅದೇ ಡಿವೈಸ್ ಅಲ್ಲಿ ನಾವು ಏನ್ ಮಾಡಿದೀವಿ, ಸೋಲಾರ್ ಸೆನ್ಸರ್ ಟ್ರ್ಯಾಪ್ ಆಡ್ ಮಾಡಿದೀವಿ. ಅದು ಒಂದೇ ಡಿವೈಸ್ ಮಲ್ಟಿ ಟಾಸ್ಕ್ ವರ್ಕ್ ಮಾಡ್ತಾ ಇದೆ. ಅದರ ಜೊತೆಗೆ ಸೋಲಾರ್ ಪವರ್ ನಿಪ್ಪಿಂಗ್ ಮಷೀನ್, ಇದು ನಿಪ್ಪಿಂಗ್ ಮಷೀನ್ ಕೂಡ ಏನಂದ್ರೆ ಸಾಕಷ್ಟು ಈ ಕಡಲೆಯಲ್ಲಿ ಒಂದು ಸಮಸ್ಯೆ ಇತ್ತು, ಯಾಕಂದ್ರೆ ಕಡಲೆ ಬೆಳೆ ಸಣ್ಣದು, ಕುತ್ಕೊಂಡು ಕುಡಿಚುಟೋದು, ಕುತ್ಕೊಂಡು ಮುಂದೆ ಹೋಗೋದಂದ್ರೆ ತುಂಬಾ ಕಷ್ಟ. ಹೌದಲ್ಲ, ಅದಕ್ಕೆ ನಾವೇನ್ ಮಾಡಿದೇವಿ, ಕಡಲೆ ಕುಡಿಚುಟೋದು ಒಂದು ಸೋಲಾರ್ ಆಧಾರಿತ ಮಾಡ್ಬೇಕಂತ ಹೇಳಿ ಒಂದು 3 ವರ್ಷದಿಂದ ಹಿಂದೆ ಸ್ಟಾರ್ಟ್ ಮಾಡಿದೀವಿ. ಸಕ್ಸಸ್ ಆಗಿಂದ ಇವನ್ನ ಧಾರವಾಡ, ಬೆಳಗಾವ ಎಲ್ಲಾ ಕೃಷಿ ಇಲಾಖೆಗಳಿಗೆ ಕೂಡ ಅದನ್ನ ಸಪ್ಲೈ ಮಾಡಿದೀವಿ. ಆಮೇಲೆ ಸಾಕಷ್ಟು ಎಲ್ಲಾ KVKಗಳು ಕೂಡ ಅದನ್ನ ಬಳಸ್ತಾ ಇದ್ದಾರೆ ಇಲ್ಲಿವರು. ಆಮೇಲೆ ಒಂದು ಮಷೀನ್ ಇಂದ ಪರ್ ಡೇ ಸೀಸನ್ ಅಲ್ಲಿ ರೈತರು ಕೂಡ 3 ಎಕರೆ ಕಡ್ಲಿ ಪಲ್ಲೆ ಉಳಿಬಹುದು. ಆಮೇಲೆ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್. ಈ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ರೈತರಿಗೆ ನಾರ್ಮಲ್ ಏನ್ ಮಾಡ್ಬಿಡ್ತಾರೆ, ಫ್ಲಡ್ ಇರಿಗೇಷನ್ ಮಾಡ್ತಾರೆ, ಇಲ್ಲ ಡ್ರಿಪ್ ಮಾಡ್ತಾರೆ, ಇಲ್ಲ ಸ್ಪ್ರಿಂಕ್ಲರ್ ಹಾಕ್ತಾರೆ, ಇವು 3 ಮಾಡ್ತಾರೆ. ಬಟ್ ಇವು 3 ಮಾಡಿದ್ರು ಕೂಡ ಯಾವ್ದಕ್ಕೆ ಎಷ್ಟು ಪ್ರಮಾಣ ನೀರ್ ಬಿಡಬೇಕು ಅನ್ನೋದು ಗುರುತಾಗ. ಎಕ್ಸೆಸರಿ ಹಾಕ್ತಾರ ಇಲ್ಲ ಕಡಿಮರೆ ಮಾಡ್ತಾರೆ. ಇವೆರಡೂ ಮಾಡೋದ್ರಿಂದ ಏನಾಗ್ತೈತಿ, ಸಾಯಿಲ್ ಫರ್ಟಿಲಿಟಿ ಹಾಳಾಗ್ತೈತಿ, ಆಮೇಲೆ ಫರ್ಟಿಲಿಟಿ ಹಾಳಾಯ್ತಂದ್ರೆ ಡಿಸೀಸ್ ಬರಕ್ ಸ್ಟಾರ್ಟ್ ಆಗ್ತೈತಿ, ಪ್ರತಿಯೊಂದನ್ನು ಸಮಸ್ಯೆ. ಯಾಕಂದ್ರೆ ನಾವು ಯಾವಾಗ ಕ್ಯಾಲ್ಕುಲೇಷನ್ದಾಗ ಇರ್ತೀವಿ, ಯಾವಾಗ ಕರೆಕ್ಟ್ ಪ್ರಮಾಣದಾಗ ಇರ್ತೀವಿ, ಅವಾಗ ಒಳ್ಳೆ ರಿಸಲ್ಟ್ ಸಿಕ್ಕಿರ್ತೈತಿ. ಅದು ಆಕ್ಚುಲಿ ನಾವೇ ತಪ್ಪು ಮಾಡ್ತಾ ಇದೀವಿ. ಅದಕ್ಕೆ ನಾವೇನ್ ಮಾಡಿವಿ, ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಡಿವೈಸ್ ರೆಡಿ ಮಾಡಿದ್ವಿ, ಇರಿಗೇಷನ್ ಸಿಸ್ಟಮ್. ಇದನ್ನೆಲ್ಲ ನಾವು ಕೆಲವೊಂದಲ್ಲಿ ಅಲ್ಲೇ ಪ್ರಾಯೋಗಿಕವಾಗಿ ಮಾಡ್ತಾ ಇದೀವಿ, IFS ಮಾಡೆಲ್ಗಳು ಕೂಡ ಮಾಡ್ತಾ ಇದೀವಿ. ಆಮೇಲೆ ಅದ್ರ ಜೊತೆಗೆ ಒಂದು ವೆದರ್ ಸ್ಟೇಷನ್ ಬರ್ತೈತಿ. ಈ ವೆದರ್ ಸ್ಟೇಷನ್ ಅಂತಂದ್ರೆ ಈ ಸಾಯಿಲ್ ಅಲ್ಲಿ ಮಣ್ಣಿನ ತೇವಾಂಶ ಎಷ್ಟೈತಿ, ಟೆಂಪರೇಚರ್ ಎಷ್ಟೈತಿ, ಆಮೇಲೆ ಸನ್ಲೈಟ್ ಲೈಟ್ ಅಪಾಚರ್ ಎಷ್ಟೈತಿ, ಆಮೇಲೆ ಇಷ್ಟೆಲ್ಲಾ ಏನಾಗ್ತೈತಿ ರೆಕಾರ್ಡ್ ಮಾಡ್ಕೋತಿರ್ತೈತಿ. ಆಮೇಲೆ ನಾವು ಎಷ್ಟು ಟೆಂಪರೇಚರ್ ಇದ್ದಾಗ ಎಷ್ಟು ಪ್ರಮಾಣ ನೀರು ಬಿಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಹೌದಲ್ಲ, ಇದೇ ವೆದರ್ ಸ್ಟೇಷನ್ ಕೂಡ ನಾವು ಬ್ಲೈಂಡ್ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡಿದ್ದೇವೆ. ಅಂದ್ರೂ ಕೂಡ ಆ ವೆದರ್ ಸ್ಟೇಷನ್ ಬಲ್ಲಿ ಮುಂದೆ ನಿಂತ್ರೆ ಅದು ರಿಪೋರ್ಟ್ ಹೇಳ್ಬಿಡೋದು ಧ್ವನಿ ರೂಪದ, ಇಷ್ಟು ಟೆಂಪರೇಚರ್ ಅದ, ಇಷ್ಟು ಹ್ಯುಮಿಡಿಟಿ ಅದ, ಆಮೇಲೆ ಇಷ್ಟು ಸನ್ಲೈಟ್ ಅದ, ಇಷ್ಟು ಮಾಯಿಶ್ಚರ್ ಐತಿ, ಇಷ್ಟು ಬಿಡಬೇಕಾಗ್ತದ ಅಂತ ಹೇಳಿ. ಅಂದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೂಡ ಮಾಡ್ತದೆ. ಮಾರ್ಗದರ್ಶನ ಕೂಡ ಮಾಡ್ತದೆ. ಈಗ ರೈತರು ಎಷ್ಟರ ಮಟ್ಟಿಗೆ ಇಂತಹ ಮಷೀನ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತೀರಿ? ಇನ್ನೊಂದು ವಿಷಯ ಹೇಳ್ತೇನೆ, ಇಲ್ಲಿ ಜನ ರೈತರು ಬಳಸೋದು ಬಹಳ ಕಡಿಮೆ. ಎಲ್ಲಾ ತರ ರಿಸೋರ್ಸ್ ನಮ್ಮಲ್ಲಿ ಐತೆ, ರಿಸೋರ್ಸ್ ಐತೆ ತಿಳ್ಕೊಂಡು ಅದ್ರ ಕಡೆ ಗಮನ ಕೊಡಲ್ಲ. ಯಾವಾಗ ರಿಸೋರ್ಸ್ ಕೊರತೆ ಬೀಳ್ತದಲ್ಲ ಅವಾಗ ಅದ್ರ ಬಳಸಬೇಕು ಅನ್ನೋದು ನಾಲೆಜ್ ಬರ್ತದೆ. ಅದೊಂದು ಸೆನ್ಸರ್ ಇಟ್ಕೊಂಡ್ರೆ ಸಾಕು ಸರ್, ಅದ್ರ ಕಾಸ್ಟ್ ಇಲ್ಲ. ಒಂದು ಹೈಟೆಕ್ ಟಾರ್ಚ್ ಕಿಮ್ಮತ್ ಏನಿರ್ತದಲ್ಲ ಅಷ್ಟೇ ಇರ್ತೈತೆ. ಈಗ ಇಷ್ಟೆಲ್ಲ ನೀವು ಮಷೀನ್ಗಳನ್ನ ವಿನ್ಯಾಸ ಮಾಡಿರಿ, ಬಹಳಷ್ಟು ನಿಖರವಾದಂತಹ ಒಂದು ಕೃಷಿ ಮಾಡೋದಕ್ಕೆ ಅನುಕೂಲ ಕಲ್ಪಿಸುವಂತಹ ಒಂದು ಸಾಧನಗಳು ಅಂತ ಹೇಳಿ ಹೇಳ್ಬೋದು. ನಮ್ಮ ರೈತರ ಸಮಸ್ಯೆಗಳು ಕೂಡ ದಿನಕ್ಕೆ ಹೆಚ್ಚಾಗ್ತಾನ ನಡೆದಾವ. ನಾವು ಇವತ್ತಿನ ದಿವಸ ನೋಡಿದ್ರೆ ರೈತರ ಸಮಸ್ಯೆಗಳು ದಿನ ಹೆಚ್ಚಾಗ್ತಾನೆ ಇರ್ತಾವ. ಇಂಥ ಒಂದು ಸಂದರ್ಭದೊಳಗೆ ನೀವು ಹೆಂಗ ಈಗ ಒಂದು ಮಷೀನ್ ಹೊಸಾದ್ ಮಾಡಬೇಕು ಅನ್ನುವಂತಹ ವಿಚಾರ ಬರಬೇಕು ಅಂತಂದ್ರೆ ನಿಮಗೆ ರೈತರ ಒಂದು ಇವತ್ತಿನ ಪರಿಸ್ಥಿತಿ ಅಥವಾ ಮುಂದಿನ ಪರಿಸ್ಥಿತಿ ಏನ್ ಆಗಬಹುದು ಅನ್ನೋದ್ರ ಬಗ್ಗೆ ನಿಮ್ದೇ ಆದಂತಹ ಒಂದು ಅನುಭವಗಳು ಕೂಡ ಬೇಕಾಗ್ತಾವ ನಿಮಗೆ. ಯಾವ ರೀತಿ ಅದನ್ನ ನೀವು ನೋಡ್ರಿ, ರೈತರು ಈಗ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದೇದು ಈಗ ಸಾಕಷ್ಟು ಸಾಯಿಲ್ ಕೂಡ ವಾಟರ್ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಸಾಯಿಲು ಕೂಡ ಹಾಳಾಗೈತಿ. ಆಮೇಲೆ ಕೆಲವೊಂದು ಫೆಸ್ಟಿಸೈಡ್ ಯೂಸ್ ಮಾಡ್ತಾರ, ಅದರಿಂದ ಸೈಡ್ ಇಫೆಕ್ಟು ಆಗ್ತೈತಿ. ಸಾಕಷ್ಟು ನಾಲೆಜ್ ಕೊರತೆನೂ ಇದೆ. ಆಮೇಲೆ ವಾಟರ್ ಸೋರ್ಸು, ಆಮೇಲೆ ವೈಜ್ಞಾನಿಕ ರೀತಿನೂ ಕೊರತೆ ಇದೆ, ತರಬೇತಿನೂ ಬೇಕಾಗಿದೆ. ಇಂಥವು ಸಾಕಷ್ಟು ಹಲವಾರು ಸಮಸ್ಯೆಗಳದಾವ. ಅದಕ್ಕೆ ನಾವೇನ್ ಮಾಡಾತೀವಿ, ಈಗ ನಾವು ಯಾವುದೋ ಒಂದು ಇನೋವೇಷನ್ ರೈತರಿಗೆ ಸಂಬಂಧಪಟ್ಟಂತ ಇನೋವೇಷನ್ ಮಾಡಿದ್ರೆ ಸಡನ್ಲಿ ರೈತರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ, ರೈತರಿಗೆ ಫಸ್ಟ್ ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಅಂದ್ರೆ ರೈತರು ಫೀಲ್ಡ್ ಅಲ್ಲೇ ಹೋಗಿ ಅದನ್ನ ಪ್ರಾಯೋಗಿಕವಾಗಿ ಮಾಡಿ ಅದನ್ನ ಅವರು ತಗೊಳ್ಳೋದು ಬೇಡ, ಅದರದ ಅನುಭವ ಆಗ್ಲಿ, ಅದರಿಂದ ಉಪಯೋಗ ಆಗ್ತಾನೋದು ಅವ್ರಿಗೆ ಗುರ್ತಾಗ್ಲಿ. ಅದು ಉಪಯೋಗ ಆಗ್ತಾನೆ ಗುರ್ತಾದ್ಮೇಲೆ ಅವರೇ ಹೇಳ್ತಾರೆ ನಾಲ್ಕು ಮಂದಿಗೆ, ನಮ್ಗೆ ಇದು ನೀಡದ, ಇದು ನನಗೆ ಬೇಕಂತ. ಇದೇ ತರನಾಗೆ ನಮ್ಮ ಇನೋವೇಷನ್ ಡೆವಲಪ್ ಆಗಿದ್ದು. ನೆಸೆಸಿಟೀಸ್ ಮದರ್ ಆಫ್ ಇನೋವೇಷನ್ ಅಂತಾರಲ್ರಿ, ಹಂಗ ಎಲ್ಲಿ ನೀಡದ, ಎಲ್ಲಿ ಅವಶ್ಯಕತೆ ಐತಲ್ಲ ಅಲ್ಲಿ ಟೆಕ್ನಾಲಜಿಗಳು ತಾನೇ ಹೊರಗೆ ಬರ್ತಾವ. ಆದ್ರೇನ ಅಷ್ಟೇ ಎಂಜಾಯ್ ಮಾಡ್ಬೇಕು ಅದನ್ನ. ನನಗೆ ಒಂದ್ ರೀತಿ ಆರೋಗ್ಯ ದೃಷ್ಟಿಯಿಂದ ನನಗೆ ಬಿಟ್ಟಿದ್ದು ಸರಿ ಅನಿಸ್ತೈತಿ. ನಂದಿಲ್ಲಿ ಆರೋಗ್ಯ ಸುಧಾರಿಸ ಐತಿ, ಆಮೇಲೆ ಇಲ್ಲಿ ರೈತರ ಜೊತೆ ಒಡನಾಟ ಜಾಸ್ತಿ ಆಗೈತಿ. ಈಗ ಎಲ್ಲರೂ ಮಾತು ಎತ್ತಿದ್ರೆ ಇಸ್ರೇಲ್ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ, ಹೈಡ್ರೋಫೋನಿಕ್ ಮಾಡ್ತಾರ, ಆ ತರ ಬೆಳೀತಾರ. ಈಗ ನಾವ್ ಇಲ್ಲಿ ಎಲ್ಲ ರಿಸೋರ್ಸ್ ಸೌಕರ್ಯ ಇದ್ದ ನಾವು ಹೈಡ್ರೋಫೋನಿಕ್ ವಿಚಾರ ಮಾಡ್ತೀವಿ. ನಮಗೆ ಸಿಂಪಲ್ ಟೆಕ್ನಾಲಜಿ ಆದ್ರೆ ಸಾಕು. ಅದಕ್ಕೆ ನಂದೇನು ಬರೋ 5 ವರ್ಷ ನೋಡಿಗೆ ಇಸ್ರೇಲ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲಿ ರೈತರು ಬಳಸಬೇಕು, ಅವ್ರಿಗಿಂತ ಹೆಚ್ಚಿಗೆ ಬೆಳಿಬೇಕು, ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಆಮೇಲೆ ಅಗ್ರಿಕಲ್ಚರ್ ಅಲ್ಲೇ ಮುಂದುವರೆದ ಜಿಲ್ಲೆ ಆಗ್ಬೇಕು ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಬಂದಿದೆ. ಒಳ್ಳೆಯದು ಗಿರೀಶ್ ಭದ್ರಗೊಂಡ ಅವರೇ, ತಮ್ಮ ವಿಚಾರಗಳನ್ನು ಕೇಳಿ ಬಹಳ ಸಂತೋಷ ಆಗ್ತದೆ, ಹೆಮ್ಮೆ ಕೂಡ ಆಗ್ತದೆ. ನಿಮ್ಮದೇ ಆದಂತಹ ಕನಸುಗಳಿಗೆ ಒಂದು ರೂಪ ಕೊಡಬೇಕು ಮತ್ತು ರೈತರಿಗೆ ಆ ಮೂಲಕ ನೆರವಾಗಬೇಕು ಅನ್ನುವಂತಹ ಒಂದು ದೊಡ್ಡ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಉದ್ಯಮವನ್ನ ಶುರು ಮಾಡಿ ಇಲ್ಲಿ ತನಕ ಸಾಕಷ್ಟು ಕೆಲಸಗಳನ್ನ ತಾವು ಮಾಡಿದ್ದೀರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು, ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂತಂದ್ರೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ ಅವರಿಗೆ? ನಮ್ದು ಕೃಷಿ ತರಂಗ ಅಂತೇಳಿ ಸಂಸ್ಥೆ ಇದೆ, ಅಲ್ಲಿ ಬಂದು ಭೇಟಿ ಆಗಬಹುದು. ಇಲ್ಲಾಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 9902133996, ಇದಕ್ಕೆ ಕರೆ ಮಾಡಬಹುದು. ಆದ್ಮೇಲೆ ಗಿರೀಶ್ ಭದ್ರಗೊಂಡ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902133996 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ನಮ್ಮ ಯುವ ರೈತರಿಗೆ ತಮ್ಮ ಅನುಭವಗಳನ್ನು ಹೇಳಿ ಅವರಲ್ಲಿ ಸ್ಫೂರ್ತಿ ತುಂಬಿದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆ ನಿಟ್ಟಿನೊಳಗೆ ತಮ್ಮ ಪ್ರಯತ್ನಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಜ್ಞವಾಣಿಯಲ್ಲಿ ಇದುವರೆಗೆ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಕೃಷಿ ಯಂತ್ರೋಪಕರಣಗಳ ಆವಿಷ್ಕಾರ ಈ ಕುರಿತಾಗಿ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಲಕ್ಕಮ್ಮ ಸಿಂದಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಶಂಭೋಲಿಂಗ ಕರ್ಪಂಗ ಜೋ ಜೋ ಶಂಭೋಲಿಂಗ ಸುಸಂಗ ಜೋ ಜೋ ಶಂಭೋಲಿಂಗ ಮುತಂಗ ನೀವು ಜೋರೆಂದು ಪಾಡಿರಿ ಶಂಭೋ ಮುತಂಗ ಜೋ ಜೋ ನೀವು ಜೋರೆಂದು ಪಾಡಿರಿ ಶಂಭೋ ಮುತಂಗ ಜೋ ಜೋ ನೀವು ಜೋನಂದ ಪಾಡಿರಿ ಶಂಭೋ ಮುತಂಗ ಜೋ ಜೋ ನೀವು ಜೋನಂದ ಪಾಡಿರಿ ಶಂಭೋ ಮುಕ್ತಂಗ ಜೋ ಜೋ ಮೂರು ಕಣ್ಣಿನ ಮಗ ಹುಟ್ಟಿದಾನೆಂದು ಊರೆಲ್ಲ ಚೋಜಿಕಿಯಾಗೆ ತೇಳೆಂದು ನಾರಿ ಪಟ್ಟದ ರಾಣಿ ಹಡದಾಳೆಳೆಂದು ಎಂಬು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ ಟೆಂಗು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ ಟೆಂಗು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ ಟೆಂಗು ಬಾಳಿ ಬಿರಿದಾಳು ಬಂಡಿ ನೂರಂದು ಜೋ ಜೋ ಭಾರತ ಬಾಂಧಗಳಂತ ಚಂದ್ರ ಉಣ್ಣಿಯ ನಾರಿಕರಾಶಿದ ಪಟ್ಟದ ರಶಿಯ ನೂರಾರು ಹದಿನೆಂಟು ಲಕ್ಷದ ಕಳಿಯ ಶಿವನು ತೋರಿದ ಬಲ್ಲಾಳು ತನ್ನ ಸತಿಯಾಳ ಜೋ ಜೋ ಶಿವನು ತೋರಿದ ಬಲ್ಲಾಳು ತನ್ನ ಸತಿಯಾಳ ಜೋ ಜೋ ಶಿವನ ತೋರಿದ ಬಲ್ಲಾಳು ತನ್ನ ಸತಿಯಾಳ ಜೋ ಜೋ ಶಿವನ ತೋರಿದ ಬಲ್ಲಾಳು ತನ್ನ ಸತಿಯಾಳ ಜೋ ಜೋ ಮೃತೇನು ಬಾಲೋಳು ಸಿಂಧು ಬಲ್ಲಳನ ಸತ್ಯದಿಂದಲಿ ಸಿಮಿ ಭೂಮಿ ಆಳುವನ ಸತಿ ಕಂಠ ಕೂಡಿಸೋ ಕೂಡಿ ಬಾಲಕಿಯ ಅವರು ಮೇಲಾದಿ ಶರಣೆಯರು ಬಂದರ ಬಾಗಿನ ಕ ಜೋ ಜೋ ಅವರು ಮೇಲಾದಿ ಶರಣೆಯರು ಬಂದರ ಬಾಗಿನ ಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿಣ ಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿಣ ಕ ಜೋ ಜೋ ಎತ್ತಿ ಮೀಸಿ ಗಡ ಮುದ್ದೇನ ತಾಡ ಶಿಸ್ತಲ್ಲಿ ದರಶಾನು ಕಾವಿ ಪಾವಾಡ ಒತ್ತನೋ ಕಂಬಾಳಿ ಹೂವಿನ ಚಾಡ ಮದುವೆ ಮಾಡಿಕೊಳ್ಳೋ ನಿನ್ನ ಮನದೋಳೀಶ್ವರನ ಜೋ ಜೋ ಮದುವೆ ಮಾಡಿಕೊಳ್ಳೋ ನಿನ್ನ ಮನದೋಳೀಶ್ವರನ ಜೋ ಜೋ ಮದುವೆ ಮಾಡಿಕೊಳ್ಳೋ ನಿನ್ನ ಮನದೋಳೀಶ್ವರನ ಜೋ ಜೋ ಮದುವೆ ಮಾಡಿಕೊಳ್ಳೋ ನಿನ್ನ ಮನಮನದೋಳೀಶ್ವರನ ಜೋ ಜೋ ಸತ್ಯಕ್ಕೆ ಚಾಂಗೋಳಿ ಈರ ಸಂಗವ್ವ ಉದ್ದಿಮ ಶಿವ ಯಗಿ ಕದರಿ ರೇಮವ್ವ ಸತಿ ಕಂಠ ಕೂಡಿಸೋ ಕೂಡಿ ಬಾಲಕಿಯ ಅವರು ಮೇಲಾದಿ ಶರಣೆಯರು ಬಂದರ ಬಾಗಿನ ಕ ಜೋ ಜೋ ಅವರು ಮೇಲಾದಿ ಶರಣೆಯರು ಬಂದರ ಬಾಗಿನ ಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿನ ಕ ಜೋ ಜೋ ಅವರು ಮೇಲಾಗಿ ಶರಣರು ಬಂದರ ಬಾಗಿನ ಕ ಜೋ ಜೋ ಮಲಿಕಟ್ಟು ಸಡಲಿಸೋ ಮುದ್ದ ನೀಡುತ್ತಾರೆ ಬಿಳಿಯಲಿ ಕರಪುರದ ಈಳೆ ಮೆರೆಯುತ್ತಾರೆ ಬುರವೀನ ಸರಿಸೂತ ಶರಣಿ ಮಾಡುತ್ತಾರೆ ಶಿವನು ಕಿರಿಬೀಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಶಿವನು ಕಿರಿಬೀಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಶಿವನ ಕಿರಿಬೀಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಶಿವನ ಕಿರಿಬೀಲಿ ಕೂಸಾಗಿ ಮರಿಯ ಉಂಬುತ್ತಾರೆ ಜೋ ಜೋ ಬಂದರ ಬಾಗಿನ ಕವರು ತಂದಾರು ಚಣಕ ಎಜ್ಜಾಳಿಲ್ಲದ ಮುತ್ತ ತಂದಾರು ಚಣಕ ಬಿಜ್ಜಳನ ಮಾದೇವಿ ಎದ್ದು ಮ್ಯಾಲಕ ಬೆಳಿಗ್ಗೆ ಅಜ್ಜಿ ಹಾಕಿದಾಳು ಶಿವನ ಪಾದಕ ಜೋ ಜೋ ಬೆಳಿ ಗಜ್ಜಿ ಹಾಕಿದಾಳು ಶಿವನ ಪದಕ ಜೋ ಜೋ, ಬೆಳಿ ಗಜ್ಜಿ ಹಾಕಿದಾರೆ ಶಿವನ ಪದಕ ಜೋ ಜೋ, ಬೆಳಿ ಗಜ್ಜಿ ಹಾಕಿದಾಳು ಶಿವನ ಪದಕ ಜೋ ಜೋ. ಲಕ್ಕಮ್ಮ ಸಿಂದಗಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದ ಕೇಳಿದ್ರಿ. ಕೃಷಿರಂಗದಲ್ಲಿ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ